ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಪೊನ್ನಂಪೇಟೆ ತಾಲೂಕು ಬಾಡಗರ ಕೇರಿಯ ಅಣ್ಣಿರ ಮಲ್ಲಿಗೆ ಪೂಣಚ್ಚ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ತಾಲೂಕು ಬಾಡಗರ ಕೆರೆ ಗ್ರಾಮದ ಅಣ್ಣೀರ ಮಲ್ಲಿಗೆ ಪೂಣಚ್ಚ ಅವರ ಜೊತೆಗೆ ಮಾತನಾಡುತ್ತಿದ್ದೇವೆ. ರೈತ ಮಹಿಳೆಯರು ಅನೇಕ ಹಳ್ಳಿಗಳಲ್ಲಿ ಮನೆತನದ ಬೆಳವಣಿಗೆಗೆ ಕಾರಣೀಕರ್ತರಾಗಿದ್ದಾರೆ, ಮನೆತನಗಳನ್ನು ಬೆಳೆಸಿದ್ದಾರೆ. ನಮ್ಮ ರೇಡಿಯೋ ಕೇಳುಗರಾಗಿರುವ ಕೃಷಿಕರಾಗಿರುವ ಮಲ್ಲಿಗೆ ಅವರು ಏನು ಹೇಳ್ತಾರೆ ಇವತ್ತು ತಮ್ಮ ಅನುಭವಗಳನ್ನು ಅನ್ಕೊಂಡು ಪ್ರಸಾರ ಮಾಡ್ತಿದ್ದೀವಿ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ತಾವು ಎಲ್ಲಿ ಹುಟ್ಟಿ ಬೆಳೆದಿದ್ದು? ಬಿಶೆಟ್ಟಿಗೇರಿ ವಿಲೇಜು ಕೊಂಗಣ ಗ್ರಾಮದಲ್ಲಿ ಸರ್. ಕಡೆಮಾಡ ಕಾರ್ಯಪ್ಪ ಬಳ್ಳಮ್ಮನವರ ಮಗಳು ಸರ್. ಎಷ್ಟು ಜನ ನೀವೆಲ್ಲ ಅತ್ತಂಗಿಯರು ಅಣ್ಣ ತಮ್ಮಗಳು? ನಾವು 4 ಜನ ಮಕ್ಕಳು ಸರ್. ಒಬ್ಬ ಅಣ್ಣ, ಒಬ್ಬ ತಮ್ಮ, ಒಬ್ಬ ಅಕ್ಕ ಸರ್. ಅಪ್ಪ ಅಮ್ಮ ಕೃಷಿಕರ? ಅಪ್ಪ ಅಮ್ಮ ಎಲ್ಲ ಮುಂಚೆನೆ ತೀರಿ ಹೋದ್ರು ಸರ್. ನಾವು ಸ್ಟೇಜಿಗೆ ಬರುವಾಗಲೇ ಅವರು ತೀರಿ ಹೋಗಿದ್ದಾರೆ ಸರ್. ಓಹೋ, ಅಂದ್ರೆ ನೀವು ತಿಳುವಳಿಕೆ ಬರೋದಕ್ಕಿಂತ ಮುಂಚಿತವಾಗಿ ಅಪ್ಪ ಅಮ್ಮ ಆಗ್ಲಿ ಬಿಟ್ರ? ಇಲ್ಲ, ನಾನು 10th ಅಲ್ಲಿ ಇದ್ದೆ ಸರ್. ಅಮ್ಮ ಹೋಗುವಾಗ ಅಲ್ಲಿ ಇನ್ನೊಂದು 4 ವರ್ಷದಲ್ಲಿ ಅಪ್ಪ ತೀರಿ ಹೋದ್ರು ಸರ್. ನಾವೇ ಕೃಷಿ ಎಲ್ಲ ಮಾಡ್ತಿದ್ವಿ ಸರ್. ಅಲ್ಲಿ ಗದ್ದೆನೆ ಟೈಮ್ ಅಲ್ಲಿ ಜಾಸ್ತಿ ಮಾಡ್ತಿದ್ವಿ ಸರ್. ಕಾಫಿ ತೋಟ ಸ್ವಲ್ಪ ಕಡಿಮೆ ಇತ್ತು ಆಗಿನ ಟೈಮ್ ಅಲ್ಲಿ, ಈಗೆಲ್ಲ ಜಾಸ್ತಿ ಆಗಿದೆ. ಹೌದು. ಏನ್ ಓದಿದ್ರಿ ತಾವು? ನಾನು SSLC ಮಾಡಿರೋ ಸರ್. ಎಲ್ಲಿ ಓದಿದ್ರಿ? KB ಹೈಸ್ಕೂಲ್ ಕುಟ್ಟಂಗಿ ಅಂತ ಸರ್. SSLCಗೆ ಸಾಕ್ ಮಾಡಿದ್ರೆ ಅಥವಾ ಅಷ್ಟು ಹೊತ್ತಿಗೆ ಮದ್ವೆ ಆಯ್ತಾ? ಹೇಗೆ? ಇಲ್ಲ, ಮದ್ವೆ ಆಗ್ಲಿಲ್ಲ ಸರ್. ನಾನು ಆಮೇಲೆ ಸೊಸೈಟಿ ಕೆಲಸಕ್ಕೆ ಸೇರ್ಕೊಂಡೆ ಸರ್, ಕುತ್ತನಾಡು ESSN ಅಂತ, ನಮ್ಮ ಮನೆ ಹತ್ರನೇ. ಅಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ್ವಿ ಸರ್. ಆಮೇಲೆ ಕೋಆಪರೇಟಿವ್ ಟ್ರೈನಿಂಗ್ ಮಾಡಿದೆ, ಅಲ್ಲಿಂದ ಕೆಲಸ ಬಿಟ್ಟೆ. ಆಮೇಲೆ 1990 ಪೊನ್ನಂಪೇಟೆ BSL ಗೆ ಸೇರ್ಕೊಂಡೆ ಸರ್. ಅಲ್ಲಿ ಒಂದು 14 ವರ್ಷ ಕೆಲಸ ಮಾಡಿ 2004 ಅಲ್ಲಿ ಫ್ಯಾಕ್ಟ್ರಿ ಲಾಕ್ಔಟ್ ಆಯ್ತು. ಅಲ್ಲಿನ ಮನೆಯಲ್ಲಿ ಕೂತೆ ಸರ್. ಒಂದು ವರ್ಷ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ಸರ್. ಪರಿಹಾರ ಬೋಧನೆಗೆ ಅಂತ 2006 ತಗೊಂಡ್ರು ಬಾಡಗರಿಗೇರಿ ಶಾಲೆಗೆ, ಅದೊಂದು ವರ್ಷ ಆಗಿ. ಆಮೇಲೆ ಪುನಃ ಮಹಿಳಾ ಸಮಾಜದಲ್ಲಿ ಕಾರ್ಯದರ್ಶಿಯಾಗಿ ಈಗಲೂ ಮಾಡ್ತಾ ಇದ್ದೀನಿ ಸರ್. 2014 ಪಂಚಾಯತಿ ಚುನಾವಣೆಯಲ್ಲಿ ಎಲೆಕ್ಟ್ ಆಗಿ ಅಲ್ಲಿ ಒಂದು 5 ವರ್ಷ ಸರ್ವಿಸ್ ಮಾಡಿ ಸರ್. ಓಹೋ, ಸರಿನೇ. ಈಗ ಬಾಡಗರಿಗೇರಿ ಮಹಿಳಾ ಸಮಾಜದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಮದುವೆ ಆದ್ಮೇಲೆ ಕೆಲಸ ಮಾಡ್ಕೊಂತ ಬಂದಿದ್ದೀರಿ ಅಲ್ವಾ? ಹಾ, ಮದುವೆ ಆಗಿದ್ದು ನಂದು 94 ಅಲ್ಲಿ ಸರ್. 1990 ನಾನು BHL ಗೆ ಸೇರಿದ್ದು. ಓಹೋ, ಅಲ್ಲಿಂದ ಈಚೆಗೆ ಎಲ್ಲ ಕಡೆಯಲ್ಲೂ ಕೆಲಸ ಮಾಡಿದ್ದೀನಿ ಸರ್. ಕೃಷಿಯಲ್ಲೂ ಭಾಗಿಯಾಗಿದೆ? ಹೌದು ಸರ್. ಎಷ್ಟೆಕರೆ ತೋಟ ಇದೆ, ಗದ್ದೆ ಇದೆ? 2 ಎಕರೆ ಕಾಫಿ ತೋಟ ಇದೆ ಸರ್. 1 ಎಕರೆ ಗದ್ದೆ ಇದೆ. ಕಾಫಿ ತೋಟ, ಅರೇಬಿಕಾ, ರೋಬಸ್ಟ ಎರಡು ಇದೆಯಾ ಅಥವಾ ಬರೀ ರೋಬಸ್ಟ ಇಟ್ಕೊಂಡಿದ್ರ? ಹೇಗೆ? ಬರೀ ರೋಬಸ್ಟ ಇರೋದು ಸರ್. ತೋಟದ ಕಂಡೀಷನ್ ಹೇಗಿದೆ? ಪರವಾಗಿಲ್ಲ ಸರ್, 50 ವರ್ಷ ಆಗಿರ್ಬೋದು ಸರ್ ತೋಟಕ್ಕೆ. ನಾವು ಸುಮಾರಾಗಿ ಸಗಣಿ ಗೊಬ್ಬರ ಎಲ್ಲ ಹಾಕಿ ಪರವಾಗಿಲ್ಲ ಸರ್ ತೋಟ. 2 ಎಕರೆಯಲ್ಲಿ ವರ್ಷಕ್ಕೆ ಎಷ್ಟು ಕಾಫಿ ಸಿಗುತ್ತೆ ನಿಮ್ಗೆ? ಎಷ್ಟೋ ಕಡೆಗೆ ಸರಿ ಕೆಲಸ ಮಾಡೋದಲ್ಲೇ 5-10 ಚೀಲನೂ ತಗೊಂಬೋದಿಲ್ಲ ಅಂತ ಅನ್ಕೊಂಡು ಅಪರೂಪ ಕಾಲಲ್ಲಿ ಕೇಳ್ತಾ ಇರ್ತೀವಿ. ಆದ್ರೆ ಎಷ್ಟೋ ಜನ ಚೆನ್ನಾಗಿ ಕೆಲಸ ಮಾಡಿ 35-40-50 ಚೀಲ ತನಕ ತಗೊಂಡಿದ್ದಾರೆ ಒಂದೊಂದು ಎಕರೆಗೆ. ನಮ್ಗೆ 25-26 ಮಳೆ ಜಾಸ್ತಿ ಇಲ್ಲ ಸರ್, ಸ್ವಲ್ಪ ಕಡಿಮೆನೆ ಬರೋದು. ಅವರೇಜ್ ಎಕರೆಗೆ 26 ಬ್ಯಾಗ್ ಎಲ್ಲ ತೆಗಿಬಹುದು. ಸರಿನೇ. ನೀರಾವರಿ ಏನಾದ್ರೂ ಇಟ್ಕೊಂಡಿದ್ರ? ಇಲ್ಲ, ನಾವು ಬಾಡಿಗೆಗೆ ನೀರು ಏನ್ ಮಾಡೋ ಸರ್. ಓಹೋ, ಆದ್ರೂ ನೀರ್ ಕೊಡ್ತೀರಿ? ಕೊಡ್ತೀವಿ ಸರ್. ಇನ್ನು ಕಪ್ಪತ್ತೆಲ್ಲ ರಜಮಂದ್ರೆ ಮಾಡೋದು ಸರ್. ಹೌದ್ರ? ಸುಮಾರಾಗಿ ಅವರೇ ಮಾಡೋದು. ಸರಿನೇ, ಸರಿನೇ, ಒಳ್ಳೆ ಕೆಲಸ. ನೀವೇನು ಬಾಲ್ಯದಲ್ಲಿ ಕೃಷಿ ಕೆಲಸಗಳನ್ನ ಕಲ್ತ್ರಿ? ನಮ್ಗೆ ಅಂದ್ರೆ ಅಪ್ಪ ಅಮ್ಮ ಇರುವಾಗಲೇ ಆಗ ಗದ್ದೆ ಜಾಸ್ತಿ ಮಾಡ್ತಾ ಇದೀವಿ ಸರ್. ನಾವು 8-10 ಎಕರೆ ಭೂಮಿ ಮಾಡ್ತಿದ್ವಿ ಸರ್, ನಾವು 4 ಜನ ಸೇರ್ಕೊಂಡು ಅಣ್ಣ ತಮ್ಮ. 1984 ಅಲ್ಲಿ ಗಿಡ ಎಲ್ಲ ಇದು ಮಾಡಿದ್ವಿ ಸರ್ ಜಾಸ್ತಿ. ಅಪ್ಪ ಇರುವಾಗ ಸ್ವಲ್ಪನೇ ಇದ್ದಿದ್ದು. ಗದ್ದೆ ಕೆಲಸದಲ್ಲಿ ಅನುಭವ ಚೆನ್ನಾಗಿದೆ? ನಾನು ತುಂಬಾ ಗದ್ದೆ ಕೆಲಸ ಮಾಡ್ತೇವೆ, ಈಗಲೂ ಮಾಡ್ತಾ ಬರ್ತಾ ಇದೀವಿ ಸರ್. ಗದ್ದೆ ಕೆಲಸ ಬಿಡ್ಲೇ ಇಲ್ಲ. ಕಳೆದ ವರ್ಷದವರೆಗೂ 4-5 ದನ ಎಲ್ಲ ಇತ್ತು ಸರ್. ಈಗ ಸ್ವಲ್ಪ ಸಾಕ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರೆ ಕಡಿಮೆ ಆಗಿದೆ. ಇನ್ನೊಂದು ಹಸು ಕರು ಹಾಕಿದ 1.5 ತಿಂಗಳಲ್ಲಿ ಸತ್ತೋಯ್ತು. ಒಂದು ತಗೊಳ್ಬೇಕು ಸರ್, ಸ್ವಲ್ಪ ಕಾಫಿ ಕೆಲಸ ಮುಗಿಲಿ ಅಂತ ಬರಕೈತಾ ಇರೋದು. ತೋಟದಲ್ಲಿ ಕಾಳು ಮೆಣಸು ಇದೆ? ಕಾಳು ಮೆಣಸು, ಅಡಿಕೆ ಇದೆ ಸರ್. ಕರ್ಚಿರುವ ತೆಂಗಿನ ಕಾಯಿ ಎಲ್ಲ ಸಿಗ್ತದೆ. ಹೆಚ್ಚಿಗಿದ್ರೆ ನಾವು ತೆಂಗಿನ ಎಣ್ಣೆ ಮಾಡ್ಕೊಂಡು ಬರ್ತೀವಿ ಸರ್ ಒಣಗಿಸ್ಬಿಟ್ಟು. ಎಷ್ಟು ತೆಂಗಿನ ಮರಗಳಿದಾವೆ? 5-6 ಇದೆ. ಓ, ಪರವಾಗಿಲ್ಲ. ಕಾಯಿ ನಿಮಗಾಗಿ ಇನ್ನು ಬೇರೆಯವರಿಗೆ ಕೊಡೋ ಅಷ್ಟು ಸಿಗುತ್ತೆ? ನಾವು ಕೊಡೋದಿಲ್ಲ ಸರ್, ತೆಂಗಿನ ಎಣ್ಣೆ ಮಾಡ್ಕೊಂಡು ಬರೋದು ಸರ್. ಅದನ್ನ ಒಣಗಿಸಿ ಫ್ಯಾಕ್ಟ್ರಿ ತಗೊಂಡು ಹೋದ್ರೆ ಎಣ್ಣೆ ಮಾಡ್ಕೊಡ್ತಾರೆ. ಅಡಿಗೆಗೆಲ್ಲ ಕೊಬ್ಬರಿ ಎಣ್ಣೆ ಅಥವಾ ಕಾಯಿ ಎಣ್ಣೆ ಬಳಸ್ತೀರಿ? ಸುಮಾರಾಗಿ ಕೊಬ್ಬರಿ ಎಣ್ಣೆ ಬಳಸ್ತೀವಿ ಸರ್. ಹತ್ತಿರದಲ್ಲಿ ನೀವು ಎಣ್ಣೆ ಬಿಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಇಲ್ಲ, ಮುಂಚೆ ಎಲ್ಲ ನಾವು ಕಾಟಿಗೊಳಗೆ ತಗೊಂಡು ಹೋಗ್ತಾ ಇದೀವಿ ಸರ್. ಈಗ ಗೋಣಿಕೊಪ್ಪಲ್ನಲ್ಲಿ ಬಂದಿದೆ 1 ವರ್ಷದ ಹಿಂದೆ. ಸರಿನೇ, ಸರಿನೇ. ಅಡಿಕೆ ಮರಗಳು ಎಷ್ಟಿದಾವ ತೋಟದಲ್ಲಿ? ಅಡಿಕೆ ಮರ 20 ಮರ ಇರಬಹುದು ಸರ್. ಮೇಲ್ ಖರ್ಚಿಗೆ ದುಡ್ಡು ಸಿಗುತ್ತೆ? ನಾವು ಸ್ಪ್ರೇ ಎಲ್ಲ ಮಾಡೋದು ಕಡಿಮೆ, ಹಾಗಾಗಿ ಸ್ವಲ್ಪ ಕಡಿಮೆನೆ ಬರೋದು ಸರ್. ತೋಟದಲ್ಲಿ ಬಾಳೆ ಏನಾದ್ರೂ ಹಾಕೊಂಡಿದೀರ? ಬಾಳೆ ಎಲ್ಲ ಇದೆ ಸರ್, ಎಲ್ಲ ಖರ್ಚಿಗಿರೋದೆ ಮನೆ ಬಳಕೆಗೆ. ಮನೆ ಬಳಕೆಗೆ ಬಾಳೆ, ಸಪೋಟ ಗಿಡ ಇದೆ ಸರ್, ಕಿತ್ತಳೆ, ಇದೆಲ್ಲ ಸೇಲಿಗೇನಿಲ್ಲ, ನಮ್ ಖರ್ಚಿಗಿರೋದಷ್ಟೇ. ಕಾಳು ಮೆಣಸು ಎಷ್ಟು ಸಿಗುತ್ತೆ 2 ಎಕರೆಯಲ್ಲಿ? ಕಾಳು ಮೆಣಸು ಸ್ವಲ್ಪ ಕಡಿಮೆ ಸರ್, ಒಂದು 75-80 ಕೆಜಿ ಎಲ್ಲ ಬರ್ತದೆ. ಈ ವರ್ಷ ಅಷ್ಟು ಇಲ್ಲ ಸರ್, ಹೋಗ್ಬಿಟ್ಟಿದೆ. ಇರ್ಲಿ ಇರ್ಲಿ, ವ್ಯತ್ಯಾಸ ಆಗ್ತಿರತ್ತೆ. ಈಗ ಗಿಡಕ್ಕಪಾತು, ಮರಕ್ಕಪಾತು, ಮತ್ತೆ ಗೊಬ್ಬರ ಹಾಕೋದು, ಮತ್ತೆ ಏನು ಅಗತ್ಯ ಕೆಲಸ, ಹಣ್ಣು ಕೀಳೋದು, ಒಣಗಿಸೋದು, ಇದೆಲ್ಲ ನೀವೇ ಮಾಡ್ಕೊಂಡ್ಬಿಡ್ತೀರೇನಲ್ವಾ? ನಾವೇ ಮಾಡ್ತಾ ಇರೋ ಸರ್, ಎಲ್ಲ ಮಧ್ಯದಲ್ಲಿ ಕೆಲಸದವ್ರು ಸಿಕ್ಕಿದ್ರೆ ಸೇರ್ಸ್ಕೊಳ್ತೀವಿ. ಗೊಬ್ಬರ ಹಾಕೋದು, ಕಪತ್ತು ಎಲ್ಲ ನಮ್ದೇ. ಕಡಿಲಿಕ್ಕೆ ಯಾರಾದ್ರೂ ಸಿಕ್ಕಿದ್ರೆ ಒಂದು ಹಸು ಒಂದು ಕರು ಇದೆ ಅಂತ ಹೇಳ್ತಾ ಇದ್ರಿ. ಹೌದು ಸರ್. ಹಾಲು ನಿಮಗಾಗಿ ಬೇರೆಯವರಿಗೆ ಕೊಡ್ತೀರಾ? ಹೇಗೆ? ನಾವು ಬೇರೆಯವರಿಗೆ ಕೊಡ್ತಿದ್ದೀವಿ ಸರ್, ಅದು ಸ್ವಲ್ಪ ಪ್ರಾಬ್ಲಮ್. ಎಲ್ಲ ಮನೆ ಮನೆಗೆ ತಗೊಂಡು ಹೋಗಿ ಕೊಡ್ಬೇಕು ಸರ್, ದೂರ ಜನರು ತಗೊಳ್ಳೋದು ಕಡಿಮೆ ಸರ್ ನಮ್ಮ ಇಲ್ಲೆಲ್ಲ. ಹೌದಾ? ಇಂಟೀರಿಯಲ್ ಅಲ್ಲ ಸರ್, ಮನೆಗೆನೆ ಹೊತ್ಕೊಂಡು ಹೋಗ್ಬೇಕು. ಮನೆಯಿಂದ ಮನೆಗೆ ದೂರ ದೂರ ಆಗ್ಬಿಡುತ್ತೆ, ಹಂಗಾಗಿ ಇನ್ ಎಲ್ಲಾರು ತಗೊಳ್ಳಲ್ಲ. ಓಹೋ, ಸರಿನೇ. ತುಪ್ಪ ಮಾಡ್ತೀವಿ ಸರ್, ತುಪ್ಪದಲ್ಲಿ ಸುಮಾರಾಗಿ ನಾವು ಮನೆ ಖರ್ಚಿಗೆ. ಹೌದಾ? ತುಪ್ಪನೆ ಮಾಡ್ತೀರಾ, ಬೆಣ್ಣೆನು ಮಾರಾಟ ಮಾಡ್ತೀರಾ? ಬೆಣ್ಣೆ ಮಾರಾಟ ಮಾಡಲ್ಲ ಸರ್, ತುಪ್ಪ ಮಾಡಿ ಒಂದೊಂದ್ಸಲ ಕೊಡ್ತೀವಿ, ಇಲ್ಲಾಂದ್ರೆ ನಾವೇ ಇಟ್ಕೊಳ್ತೀವಿ ಸರ್. ಸರಿನೇ, ಸರಿನೇ. ತುಪ್ಪ ಮಾಡುವಾಗ ಮಜ್ಜಿಗೆ ಸಿಗುತ್ತಲ್ಲ, ಮಜ್ಜಿಗೆನ ಮತ್ತೆ ಹೇಗ್ ಮಾಡ್ತೀರಿ? ಹಂದಿಗೆ ಕೊಡೋ ಸರ್. ಓ, ಹಂದಿಗೆ ಕೊಡ್ತೀರಿ? ಹಸುವಿಗೆ ಬರೀ ತೌಡ ಹಾಕಿ ಗಂಜಿನೇ ಕೊಡೋ ಸರ್. ಹೌದಾ? ಹಂದಿಗಳು ಎಷ್ಟು ಸಾಕ್ತೀರಿ ಸಾಮಾನ್ಯವಾಗಿ? ಒಂದೇ ಸಾಕದ್ ಸ್ವಲ್ಪ ಕಷ್ಟ ಸರ್ ನಮ್ಮಲ್ಲಿ ಸಾಕಲಿಕ್ಕೆ, ಹಾಗಾಗಿ 1 ವರ್ಷಕ್ಕೆ 1 ಬಿಟ್ಟು ಕೊಡ್ತೀವಿ ಸರ್. ಕಡಿದ್ಮೇಲೆ 1 ಮರಿ ತಗೊಂಡು ಬಿಡೋದು. 1 ಎಕರೆಯಲ್ಲಿ ಗದ್ದೆ ಮಾಡ್ಕೊಂತೀರಾ? ಗದ್ದೆ ಮಾಡ್ಕೊಳ್ತೀವಿ ಸರ್. ಯಾವ ತಳಿ ಬೆಳ್ಕೊಳ್ತೀರಿ? ಈ ವರ್ಷ ತುಂಗಾ ಮಾಡಿದ್ವಿ. ಹೋದ ವರ್ಷ ಆಚೆ ವರ್ಷ ಎಲ್ಲ ಯಾವ್ದು ಬೆಳೆದಿದ್ರಿ? ಕಳೆದ ವರ್ಷ ಹೆಸರು ಗೊತ್ತಿಲ್ಲ ಸರ್, ಒಂದು ಹೊಸ ತಳಿ ಕೊಟ್ಟಿದ್ರು ನನ್ನ ತಮ್ಮ, ಅದಾಗ ಆಚೆ ವರ್ಷನು ತುಂಗಾನೇ ಮಾಡ್ತಾ ಇದ್ದಿದ್ದೆ. ಹೌದಾ, ಊಟಕ್ಕೆ ಚೆನ್ನಾಗಿರುತ್ತ ತುಂಗಾ? ಚೆನ್ನಾಗಿತ್ತು ಸರ್, ಅದು ಹೈಬ್ರಿಡ್ ನಾವು ಕೃಷಿ ಇಲಾಖೆಯಿಂದಲೇ ತಂದಿದ್ದು. ಸ್ವಲ್ಪ ದಪ್ಪ ಇರ್ತದೆ ಅಕ್ಕಿ, ತುಂಬಾ ಚೆನ್ನಾಗಿರ್ತದೆ. ತುಂಗದಲ್ಲಾದ್ರೆ ಹುಲ್ಲು ದನಕ್ಕೆ ಆಗ್ತದಲ್ಲ. ಮತ್ತೆ ಬೀಜ ಬೇಕು ಅಂತಂದ್ರೆ ಅದನ್ನ ಬಳಸ್ತೀರಾ, ಬೇರೆ ಹೊಸ ಬೀಜ ತರ್ತೀರಾ? ಈ ವರ್ಷ ಅದನ್ನೇ ಬಳಸ್ತೀವಿ ಸರ್, ನೆಕ್ಸ್ಟ್ ಅದು ದಪ್ಪ ಮಾಡ್ಬಿಡ್ತೇವೆ. ನಮ್ಮ ಈ ಗದ್ದೆಯಲ್ಲಿ ಒಂದು ವರ್ಷ ಎರಡು ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ಬೇಕು. ಮನೆಯಲ್ಲಿ ಯಾರ್ಯಾರು ಇದ್ದಾರೆ? ಈಗ ನನ್ನ ಯಜಮಾನ್ರು ಮತ್ತೆ ಮಗಳು ಒಬ್ಬಳು ಇದ್ದಾಳೆ ಸರ್, ಮಗಳಿಗೆ ಮದುವೆ ಆಗಿದೆ. ಇನ್ನೊಬ್ಳು ಚಿಕ್ಕವಳು ಇದು ವರ್ಕ್ ಮಾಡ್ತಾ ಇದ್ದಾಳೆ ಸರ್. ಹೌದಾ, ದೊಡ್ಡ ಮಗಳು ಏನ್ ಓದಿದ್ರು, ಸಣ್ಣ ಮಗಳು ಏನ್ ಓದಿದ್ರು? ದೊಡ್ಡ ಮಗಳು M.Com ಮಾಡಿದ್ದಾಳೆ ಸರ್, ಅವಳು ಕೋಆಪರೇಟಿವ್ ಟ್ರೈನಿಂಗ್ ಎಲ್ಲ ಮಾಡಿ ಟೆಂಪರರಿ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅಷ್ಟೇ. ಈಗ ಗೋಣಿಗೊಪ್ಪಲ್ ಮರ್ಚೆಂಟ್ ಬ್ಯಾಂಕಿಗೆ ಹೋಗ್ತಿದ್ದಾಳೆ. ಚಿಕ್ಕವಳು ಗೋಣಿಗೊಪ್ಪ ಹಾಸ್ಪಿಟಲ್ ಅಲ್ಲಿ ಡೇಟಾ ಆಪರೇಟ್ ಆಗಿ ಹೋಗ್ತಾ ಇದ್ದಾಳೆ. ಸರಿನೇ, ಅವಳು BBM ಮಾಡಿದ್ದಾಳೆ. ಹೌದ್ರಾ, ಒಟ್ಟು ಏನೆಲ್ಲ ಉದ್ಯೋಗಗಳಿದಾವೆ, ಅದು ಇಂಥದ್ದೇ ಅಂತಲ್ಲ, ಏನೇನು ಅವಕಾಶ ಸಿಗುತ್ತೋ ಅದನ್ನೆಲ್ಲ ಮಾಡ್ತಾ ಹೋದ್ರೆ ಒಳ್ಳೇದೇ. ತರಕಾರಿ ಎಲ್ಲ ಸುಮಾರು ಮಾಡ್ತೀನಿ ಸರ್, ಸಾಲೆಗೆಲ್ಲ ಕೊಡ್ತಾ ಇರ್ತೀನಿ, ಮಳೆಗಾಲದಲ್ಲೆಲ್ಲ ಗುದ್ಕುಂಬ ಇದೆಲ್ಲ ಇದ್ರೆ ಸೌತೆ ಎಲ್ಲ ಸ್ವಲ್ಪ ಮಾರಾಟ ಮಾಡ್ತೀನಿ, ಮಿಕ್ಕಿದನ್ನು ಸಾಲೆಗೆ ಕೊಡ್ತೀನಿ. ಓಹೋ, ಮನೆ ಹತ್ತಿರದಲ್ಲೇ ಬೆಳ್ಕೊಂತೀರಾ ಅಥವಾ? ಮನೆ ಹತ್ತಿರದಲ್ಲೇ ಸರ್, ಮನೆ ಸುತ್ತ ನಡ್ತೀನಿ ಸರ್. ಓಹೋ, ಮನೆ ಸುತ್ತ ಜಾಗ ಇದೆ. ಸ್ವಲ್ಪ ಇದೆ, ಅದರಲ್ಲಿ ಬೀನ್ಸ್ ಸೌತೆ ಇಂಥದೆಲ್ಲ ನಡ್ತೀನಿ ಸರ್. ಕಾಫಿ, ಕಾಳ್ಮೆಣಸು, ಭತ್ತ ಮತ್ತೆ ಇದನ್ನೆಲ್ಲ ನೋಡ್ಕೊಂಡ್ರೆ ಜೀವನ ಸಾಗಿಸೋದೇನ್ ಕಷ್ಟ ಇಲ್ಲ. ಅಷ್ಟೇನು ಕಷ್ಟ ಆಗಲ್ಲ ಸರ್. ಮತ್ತೆ ಖರ್ಚುಗಳು ತುಂಬಾ ಮಾಡ್ಕೊಳ್ಳಲ್ಲ, ನೀವೇ ಎಲ್ಲ ದುಡಿಯೋದ್ರಿಂದ ಅನುಕೂಲ. ಈಗ ಸ್ವಲ್ಪ ಪರವಾಗಿಲ್ಲ ಸರ್, ಮುಂಚೆ ಮಕ್ಕಳು ಓದೋ ಖರ್ಚದೆಲ್ಲ ಇರ್ತಿತ್ತು. ಹೌದು ಹೌದು, ಏನೇ ಕಷ್ಟಗಳಿದ್ರು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬಿಡ್ತಾರೆ ಎಷ್ಟೋ ಜನ, ಅದೇ ತರ ನೀವು ನಿಭಾಯಿಸ್ಕೊಂಡು ಬಂದಿದ್ದೀರಿ. ನಿಭಾಯಿಸ್ಕೊಂಡು ಬಂದಿದ್ದೀನಿ ಸರ್. ಕಷ್ಟ ಕಷ್ಟ ಅಂತ ಅನ್ಕೊಂಡು ಸುಮ್ನೆ ಕುತ್ಕೊಳ್ಳೋದ್ಕಿಂತ ದಾರಿಗಳನ್ನು ಹುಡುಕ್ತಾ ಹೋಗ್ಬೇಕು, ದುಡಿತಾ ಹೋಗ್ಬೇಕು. ಹೌದು ಸರ್, ಸುಮ್ನೆ ಕೂತ್ರೆ ಯಾರು ನಮ್ಗೆ ಅನ್ನ ಹಾಕಲ್ಲ ಸರ್, ನಮ್ ಕೈಗೆಟ್ಟಿದ್ರೆ ನಮ್ಗೆ ಊಟ ಅಷ್ಟೇ. ನೀವು ಬಹಳ ಇಷ್ಟಪಟ್ಟು ಮಾಡೋ ಕೆಲಸಗಳೇನು, ಮನೆಯಲ್ಲಿ, ಕೊಟ್ಟಿಗೆಯಲ್ಲಿ ಅಥವಾ ಜಮೀನಲ್ಲಿ, ಗದ್ದೆಯಲ್ಲಿ, ಇವನ್ನೆಲ್ಲ? ನಿಮ್ಗೆ ಎಲ್ಲ ಕೆಲಸದಲ್ಲೂ ಇಷ್ಟ ಇದೆ ಸರ್, ಇಂಥದ್ದೇನ್ ಇಲ್ಲ, ಎಲ್ಲ ಕೆಲಸನೂ ಮಾಡ್ತೀವಿ. ಅಲ್ಲ, ಕೆಲವೊಂದನ್ನ ಕೆಲವೊಬ್ರು ಬಹಳ ಇಷ್ಟಪಟ್ಟು ಮಾಡ್ತಾರೆ, ನೀವ್ ಹೇಳ್ತಾ ಇದ್ರೆ ನಿಮ್ ಯಜಮಾನ್ರು ಮರ್ಕಪಾತನ ಚೆನ್ನಾಗ್ ಮಾಡ್ತಾರೆ ಅಂತ ಆತರ. ಅದೇ ನಂಗೆ ಮುಂಚೆ ಎಲ್ಲ ದನದ ಬಗ್ಗೆ ಎಲ್ಲ ತುಂಬಾ ಇಷ್ಟ ಇತ್ತು ಸರ್, ಮೇಯಿಸೋದು ಕಟ್ಟೋದು ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನ ಆರೈಕೆ ಮಾಡೋದು, ಹಾಲಿಂಡೋದು, ಇದೆಲ್ಲ ಅದೆಲ್ಲ ನಂದೇ ಕೆಲಸ ಸರ್. ನನ್ಗೆ ದನ ಅಂದ್ರೆ ತುಂಬಾ ಪ್ರಾಣ, ಹಾಕಿದ್ರೆಲ್ಲ ಅದನ್ನೇ ಇದ್ ಮಾಡ್ತಾ ಇದ್ದೀವಿ ಸರ್. ಈ ಕೊಟ್ಟಿಗೆ ಶುಚಿ ಮಾಡೋದು ಯಾರದು ಜವಾಬ್ದಾರಿ? ಈಗ ನಂದು ಹಸ್ಬೆಂಡ್ ಇದೆ ಸರ್, ಬೆಳಿಗ್ಗೆ ಹೋಗಿ ಅವರು ಕ್ಲೀನ್ ಮಾಡ್ಬಿಡ್ತಾರೆ. ಗೋಬರ್ ಗ್ಯಾಸ್ ಘಟಕ ಇಟ್ಕೊಂಡಿದ್ರೆ? ಇಲ್ಲ ಸರ್. ಗೋಬರ್ ಗ್ಯಾಸ್ ಮಾಡುವ ಅಗತ್ಯ ಬರ್ಲಿಲ್ವಾ, ಸೌದೆ ಒಲೆನು ಇಟ್ಕೊಂಡಿದ್ರೆ ಹೇಗೆ? ಸೌದೆ ಒಲೆನೇ ಜಾಸ್ತಿ ಸರ್, ಗ್ಯಾಸ್ ಅಲ್ಲೇ ಎಮರ್ಜೆನ್ಸಿಗೆಲ್ಲ ಮಾಡೋದಷ್ಟೇ. ಓಹೋ, ಮಗಳಿಗೆ ಬೆಳಿಗ್ಗೆ 7 ಗಂಟೆಗೆಲ್ಲ ಅವಳು ಹೊರಡ್ಬೇಕು ಮನೆಯಿಂದ, ಹಾಗಾಗಿ ಗ್ಯಾಸ್ ಒಲೆ ಎರಡನ್ನೂ ಯೂಸ್ ಮಾಡ್ತೀನಿ. ಸೌದೆ ಒಲೆನು ಚೆನ್ನಾಗಿ ಬಳಕೆ ಆಗುತ್ತೆ, ನಿಮ್ಮಲ್ಲೇ ಸೌದೆ ಸಿಗುತ್ತೆ ಅಲ್ವಾ? ಸೌದೆ ಸಿಗ್ತದೆ, ಇನ್ನು ನಾವು ಈ ಕಾಚಂಪುಳಿ ಎಲ್ಲ ಮಳೆಗಾಲದಲ್ಲಿ ಒಣಗಿಸಿ ನಾವು ಮಾರ್ತೀವಿ. ಕಾಚಂಪುಳಿ ಮರಗಳು ಎಷ್ಟಿದಾವ ನಿಮ್ಮಲ್ಲಿ? ಒಂದು 4-5 ಮರ ಇದೆ ಸರ್. ಓಹೋ, ಅದು ಒಂದೊಂದು ವರ್ಷ ಒಂದರಲ್ಲಿ ಹಿಡಿಯುತ್ತದೆ, ಇನ್ನೊಂದರಲ್ಲಿ ಇರೋದಿಲ್ಲ. ಅಂದ್ರೆ ಒಂದು 1.5 ಕ್ವಿಂಟಲ್ ಎಲ್ಲ ನಾವು ಒಣಗಿಸಿ ಎಲ್ಲ ಮಾರ್ತೀವಿ, ಒಂದು 10-15 ಬಾಟ್ಲ್ ಕಾಚಂಪುಳಿನೂ ಮಾರ್ತೀವಿ. ಓಕೆ, ಈಗ ಹಾಲು ಚೆನ್ನಾಗಿ ಸಿಗುವಾಗೆಲ್ಲ ಮೊಸರು ಮಾಡಿ, ಬೆಣ್ಣೆ ಮಾಡಿ, ತುಪ್ಪ ಮಾಡಿ ಬೇರೆಯವರಿಗೆ ಕೊಡ್ತಾ ಇರ್ತೀರಿ? ತುಪ್ಪ ಎಲ್ಲ ಅಷ್ಟು ಬೇರೆಯವ್ರಿಗೆ ಕೊಡ್ಲಿಲ್ಲ ಸರ್, ನಾವೇ ಸುಮಾರಾಗಿ ಮನೆ ಖರ್ಚಿಗೆನೆ ಅಂತ ಇಡೋದು. 2 ಸಲ ಕೊಟ್ಟಿದ್ದೀನಿ ಅಷ್ಟೇ. ಮಗಳು ಅಲ್ಲಿ ಹಾಸ್ಪಿಟಲ್ಗೆಲ್ಲ ಅಂತ ತಗೊಂಡು ಹೋದ್ರು ಅವ್ರ ಯಾರೋ ಸಿಸ್ಟರ್ಗೆ ಅಂತ. ಓಹೋ, ಹಾಗೆ. ತೀರಾ ಅನಿವಾರ್ಯ ಅಥವಾ ಹೆಚ್ಚಿಗಿದ್ದಾಗ ಕೊಡ್ತೀರಿ? ಹೆಚ್ಚಿಗಿದ್ದಾಗ ಕೊಡುದು, ತಮ್ಮನಿಗೆಲ್ಲ ಕೊಡ್ತಾ ಇದ್ದೆ. ಮನೆ ಮುಂದೆ ಮುಂಗಾರಿ ನಂತರ ತರಕಾರಿಗಳನ್ನ ಬೆಳ್ಕೊಂತೀರಿ? ಮನೆ ಮುಂದೆ ಹಿಂದ್ಗಡೆ ಎಲ್ಲ ನೆಡ್ತೀನಿ ಸರ್, ಸ್ವಲ್ಪ ಜಾಗ ಸಿಕ್ಕಿದ್ರು ಏನಾದ್ರೂ ಒಂದು ನೆಡ್ತೀನಿ ಅಲ್ಲಿ. ಕಾಫಿ ತೋಟಕ್ಕೆ ಸುಣ್ಣ ಹಾಕ್ತೀರಾ? ಸುಣ್ಣ ಹಾಕದೆ ಒಂದು 4-5 ವರ್ಷ ಆಯ್ತು ಸರ್. ಅಂದ್ರೆ ಸಗಣಿ ಗೊಬ್ಬರ ನೀವು ಚೆನ್ನಾಗಿ ಹಾಕೋದ್ರಿಂದ ಸುಣ್ಣ ಹಾಕ್ಬೇಕಂತ ಅನಿಸ್ತಾ ಇಲ್ಲ ನಿಮ್ಗೆ? ಇಲ್ಲ ಇಲ್ಲ ಸರ್, ಸಗಣಿ ಗೊಬ್ಬರ ತುಂಬಾ ಕೊಡ್ತಿದ್ದೀವಿ ಸರ್, ಈ ವರ್ಷ ಇಲ್ಲ, ಕಡಿಮೆ ಆಗೋಯ್ತು. ಅಲ್ಲ, ಆದ್ರೂ ಚೆನ್ನಾಗಿ ಕೊಟ್ರೆ 1 ವರ್ಷ 2 ವರ್ಷ 3 ವರ್ಷ ತಡ್ಕೊಳ್ಳುತ್ತೆ ಭೂಮಿ. ಗಿಡ ಎಲ್ಲ ಚೆನ್ನಾಗಿದೆ ಸರ್, ಒಂದೊಂದು ಕುಕ್ಕೆ ಎಲ್ಲ ಹಾಕ್ತಿವಿ ನಾವು. ನೋಡಿ ನೋಡಿ, ಅದೇ ರಾಸಾಯನಿಕ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀರಾ? ಪ್ರಮಾಣದಲ್ಲಿ ನಾವು ಕೊಡೋದು. ಅದೇ ಅಂದ್ರೆ ಈಗ 2 ಎಕರೆ ಪ್ರದೇಶಕ್ಕೆ ರಾಸಾಯನಿಕ ಗೊಬ್ಬರ ಎಷ್ಟು ಸಾರಿ ಕೊಡ್ತೀರಿ? ನಾವೊಂದು 8 ಮೂಟೆ ಹಾಕ್ತಿವಿ ಅಷ್ಟೇ ಸರ್. ಓಹೋ, 8 ಮೂಟೆ ವರ್ಷಕ್ಕೆ? 8 ಕೊಡೋದು ಸರ್ ನಾವು ವರ್ಷಕ್ಕೆ. ಅಂದ್ರೆ ಎರಡು ಸಾರಿ ಕೊಡ್ತೀರಾ ಮೂರ್ ಸಾರಿ ಕೊಡ್ತೀರಾ ಹೇಗೆ? ಎರಡು ಸಾರಿ ಕೊಡು ಸರ್, ಒಂದು ಮಳೆಗಾಲ ಕಡಿಮೆ ಆದ್ಮೇಲೆ, ಒಂದು ಮುಂಗಾರು ಮಳೆ ಹಿಡಿಯುವಾಗ ಒಂದ್ಸಲ ಯೂರಿಯಾನ ಹಾಕ್ತಿವಿ, ಕಾಯಿಗಳು ಉದುರುವ ಟೈಮಲ್ಲಿ ಹಾಕ್ತಿವಿ. ಈ ಕಡೆ ಕಾಳು ಮೆಣಸಿಗೆ ಏನಾದ್ರೂ ಸಿಂಪರಣೆ ಮಾಡ್ತೀರಾ ಬೋರ್ಡ ದ್ರಾವಣ? ಇಲ್ಲ, ಇಲ್ಲಿವರೆಗೆ ಮಾಡ್ಲಿಲ್ಲ ಸರ್. ನಾವು ಆದ್ರೂ ಫಸಲು ಬರ್ತಾ ಇದೆ, ಫಸಲು ಬರ್ತಾ ಇದೆ, ಸ್ವಲ್ಪ ಸುಣ್ಣ ಎಲ್ಲ ಅದ್ರ ಬುಡಕ್ಕೆ ಹಾಕ್ತಿವಿ ಅಷ್ಟೇ. ಬೂದಿನೂ ಕೊಡ್ತೀರಾ? ಇಲ್ಲ, ಹಾಕ್ಲಿಲ್ಲ ಸರ್ ಇಲ್ಲಿವರೆಗೆ. ಒಲೆ ಬೂದಿ ಯಾವ್ದು ಕೊಡ್ತೀರಿ ನಿಮ್ಮಲ್ಲಿ ಒಲೆ ಇರೋದ್ರಿಂದ? ತರಕಾರಿ ಎಲ್ಲ ನೆಡುವಾಗ ಅದಕ್ಕೆ ಸಗಣಿ ಗೊಬ್ಬರ ಹಾಕುವಾಗ ಅದರ ಜೊತೆ ಮಿಕ್ಸ್ ಮಾಡಿ ಹಾಕೋದು. ಸರಿನೇ. ಗಂಜಿಲನ ಕೊಡ್ತಿದ್ರು ಹಸ್ಬೆಂಡ್ ಇಬ್ಬರಿಗೆಲ್ಲ, ಒಂದ್ 8-10 ದಿವಸ ಅದನ್ನ ಹಾಗೆ ಪಾತ್ರೆಯಲ್ಲಿ ತುಂಬಿಸ್ಬಿಟ್ಟು ಅದನ್ನ ಹಾಕ್ತಾ ಇದ್ರು. ಗಂಜಲ ಕೊಡೋದು ತಪ್ಪೇನಿಲ್ಲ, ಮತ್ತೆ ಬೂದಿನೂ ಕೊಟ್ಟರು ಆರೋಗ್ಯಕರವಾಗಿ ಬೆಳಿತವಂತ ಅನ್ಕೊಂಡು ಕೆಲವೊಬ್ರು ಕೊಟ್ಟಿರೋರು ಹೇಳೋದಿದೆ. ನಾವು ಇಲ್ಲಿವರೆಗೆ ಹಾಕ್ಲಿಲ್ಲ, ಅದೇ ತರಕಾರಿ ಗಿಡಕ್ಕೆ ಮಾತ್ರ ಬೂದಿನ. ಹೌದೌದು, ಸ್ವಲ್ಪ ಪ್ರಮಾಣದಲ್ಲಿ ಬಳ್ಳಿ ಸುತ್ತ ಹಾಕೊಂಡು ಕೊಡ್ತಾ ಇದ್ರೆ ಗಟ್ಟಿಯಾಗಿರ್ತವೆ ಬಳ್ಳಿಗಳು, ಚೆನ್ನಾಗಿ ಬೆಳಿತವೆ, ರೋಗ ನಿರೋಧಕ ಶಕ್ತಿ ಬರ್ತದೆ ಅಂತ ಅನ್ಕೊಂಡು ಹೇಳೋದಿದೆ. ಹೌದು ಸರ್. ಈಗ 3 ಎಕರೆ ನಿಮ್ದು ಜಮೀನು, ಮತ್ತೆ ಇನ್ನು ಬೇರೆಯವರದು ಜಮೀನು ತೋಟ ತೆಗೆದುಕೊಂಡು ಗುತ್ತಿಗೆಗೆ ಮಾಡ್ತಿದ್ರೆ ಹೇಗೆ? ಇಲ್ಲ, ಆಗಲ್ಲ ಸರ್, ಅದೆಲ್ಲ ತಗೊಂಡು ಮಾಡ್ಲಿಕ್ಕೆ ಲೇಬರ್ ಪ್ರಾಬ್ಲಮ್ ಇದೆ ಅಲ್ಲ, ಇರೋದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ? ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ. ಈಗ ಅದೇ ಕುಯಿಲು ಕೆಲಸದ ಟೈಮಲ್ಲಿ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಡಿ, ಲೇಟ್ ಆಗ್ತದೆ, ಜನರು ಸಿಗೋದಿಲ್ಲ, ಸ್ವಲ್ಪ ದೂರ, ಇನ್ನು ವೆಹಿಕಲ್ ಎಲ್ಲ ಹೋಗಲ್ಲ ಗದ್ದೆಗೆ, ಹಾಗಾಗಿ ನಾವೆಲ್ಲ ಮ್ಯಾನ್ ಪವರೇ ಆಗ್ಬೇಕು. ಹೌದೌದು. ಒಟ್ಟಾರೆ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಕೃಷಿ ಕುಟುಂಬಕ್ಕೆ ಸೇರಿ ಒಂದ್ ರೀತಿಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರಿ, ಮಕ್ಕಳನ್ನು ಕೃಷಿ ಕೆಲಸಗಳ ಮಧ್ಯದಲ್ಲಿ ಅವ್ರನ್ನ ಪಳಗಿಸ್ತಾ ಪಳಗಿಸ್ತಾ ಬೆಳೆಸಿದ್ರಿ? ಹೌದು ಸರ್, ಈಗ ರಜೆ ಇರುವಾಗ ಎಲ್ಲ ಸರ್ ಎಲ್ಲ ಕೆಲಸಕ್ಕೆ ಬರ್ತಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ರು. ಒಳ್ಳೇದು, ಮಾಡಿದ್ರೆ ತಪ್ಪೇನಿಲ್ಲ, ಕೆಲಸ ಕಲ್ತರೆ ತಪ್ಪೇನಿಲ್ಲ. ಇದೇಳು ಅಷ್ಟೇ, ಸೌದೆ ಹೊರ್ಲಿಕ್ಕೆ ಮಕ್ಕಳೇ ನೋಡಿ ನೋಡಿ. ಎಲ್ಲರೂ ಕೆಲಸ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ. ಹೌದು ಸರ್. ಹೌದೌದು. ಪುಣಚವ್ರ ಅಲ್ಲಿ ಇದಾರ? ಇದ್ದಾರೆ ಸರ್. ಕೊಡಿ ಕೊಡಿ. ಪುಣಚವ್ರ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ತಾವು ಏನ್ ಓದಿದಿರಿ? SSLC ಓದಿದಿರಿ. ಮತ್ತೆ ನಿಮ್ಮ ತಂದೆಯವರಿಂದ ಬಂದಿದ್ದು ಜಮೀನು ಎಷ್ಟು? ನಾವು 2 ದಿನ ಸರ್. 2 ಎಕರೆ ಸರ್. 2 ಎಕರೆ ಒಟ್ಟು? ಹೌದು ಸರ್. 2 ಎಕರೆ ತೋಟ, 1 ಎಕರೆ ಗದ್ದೆ ಅಪ್ಪನಿಂದ ಬಂದಿದ್ದ ಅಥವಾ ಗದ್ದೆ ನೀವು ತಗೊಂಡಿದ್ದ? ಇಲ್ಲ ಇಲ್ಲ ಇಲ್ಲ, ತಂದೆಯಿಂದ ಬಂದಿದ್ದು. ಹೌದಾ? ಮತ್ತಿನ್ನೇನು ಹೆಚ್ಚಿಗೆ ಆಸ್ತಿ ಮಾಡಿಲ್ಲ? ಇಲ್ಲ ಇಲ್ಲ ಸರ್, ನೀವು ಮಾಡಿಲ್ಲ, ಮಾಡಕ್ ಆಗಲ್ಲ ಸರ್. ಆಗಲ್ಲ, ಇದನ್ನೇ ಉಳಿಸ್ಕೊಂಡು ಹೋಗೋದೇ ಕಷ್ಟ ಅನ್ನೋ ತರ ಹೇಳ್ತೀರಲ್ವಾ? ಹೌದೌದು. ಆಗತ್ತೆ. ಮತ್ ನೀವು ತೋಟದ ಕೆಲಸ ಗದ್ದೆ ಕೆಲಸ ಏನೇನ್ ಮಾಡ್ತೀರಿ ಬಹಳ ಇಷ್ಟಪಟ್ಟು? ಎಲ್ಲ ಕೆಲಸ ಮಾಡ್ತೀನಿ ಸರ್. ನಾನು ಎಲ್ಲ ಕೆಲಸ ಮಾಡ್ತೀರಿ? ಎಲ್ಲ ಕೆಲಸ ನಾನೇ ಮಾಡುದು. ಹಾಗಿರೋದ್ರಿಂದ ನಿಮ್ಗೆ ಸಾಕಷ್ಟು ಕಾರ್ಮಿಕರ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ, ದುಡ್ಡನ್ನು ಉಳಿತಾಯ ಆಗ್ತದಲ್ವಾ? ಹೌದೌದು ಸರ್, ಕಾರ್ಮಿಕ ಸೇರಿಸೋದು ಕಡಿಮೆ ಸರ್ ನಾವು. ಅದೇ ದೊಡ್ಡ ಉಳಿತಾಯ. ಹೌದೌದು ಸರ್. ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ರಿ ಅಲ್ವಾ? ಪರವಾಗಿಲ್ಲ ಸರ್, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರಿ. ಪರವಾಗಿಲ್ಲ ಸರ್, ಈಗ ಚೆನ್ನಾಗಿದ್ದೀವಿ ಸರ್. ಒಳ್ಳೇದು ಒಳ್ಳೇದು. ಧನ್ಯವಾದ ಪುಣಚವ್ರೆ. ಆಯ್ತಾಯ್ತು, ನಮಸ್ಕಾರ. ಕೇಳುಗರೆ, ಇದುವರೆಗೆ ಪೊನ್ನಂಪೇಟೆ ತಾಲೂಕು ಬಾಡಗರ ಕೇರಿ ಗ್ರಾಮದ ಅಣ್ಣೀರ ಮಲ್ಲಿಗೆ ಪೂಣಚ್ಚ ಅವರ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಕೃಷಿಯಲ್ಲಿ ಎಷ್ಟು ಮಾಡಿದ್ರು ಸಾಲದೆ, ಕೆಲವೊಬ್ರು ಹೆಚ್ಚಿಗೆ ಕೆಲಸ ಮಾಡಿದ್ರು ಬಹಳ ಕಮ್ಮಿ ಮಾತಾಡ್ತಾರೆ, ಅಪರೂಪಕ್ಕೆ ಕೆಲವೊಬ್ರು ಸ್ವಲ್ಪ ಮಾಡಿದ್ರು ಸೊಗಸಾಗಿ ಮಾತಾಡ್ತಾರೆ, ಮಾತುಗಳನ್ನ ಎಳೆದು ಎಳೆದು ಒಂದ್ ರೀತಿಯಲ್ಲಿ ಸುಖವಾಗಿ ಉಣಬಡಿಸ್ತಾರೆ. ಮಾತಾಡುವ ಕಲೆ ಕೆಲವೇ ಕೆಲವು ರೈತರಿಗಿದೆ. ನಮ್ಮ ರೈತರು ಮಾಡೋರು, ಮಾತಾಡೋರಲ್ಲ ಅಂತ ಅನ್ಕೊಂಡು ಹೇಳೋದಿದೆ ಅಲ್ವಾ? ಹಾಗೆ ಒಟ್ಟಾರೆ ರೈತ ಕುಟುಂಬದಲ್ಲಿ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ರೆ ಅನುಕೂಲವೇ ಅಭಿವೃದ್ಧಿಯೇ. ಶ್ರೋತೃಗಳೇ, ಈಗ ಮಣ್ಣಿನ ಕುರಿತಂತೆ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಬಿಎ ಗಣೇಶ್ ಅವರ ಧ್ವನಿಯಲ್ಲಿ ಈ ಗೀತೆ ಪ್ರಸಾರವಾಗ್ತಾ ಇದೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಮಣ್ಣು ಮನುಕುಲದ ಕಣ್ಣು, ಹಿರಿಯರು ಅಂದರು ಮಣ್ಣೇ ಹೊನ್ನು, ಮಣ್ಣು ಮನುಕುಲದ ಕಣ್ಣು. ಕಣ್ಣು ಪದ ಕಣ್ಣು ಕೃಷಿಯಲ್ಲಿ ನಿರತರಾದ

ಚೇತನ್ಸ್ ಎವರ್ಗ್ರೀನ್ ಕೂರ್ಗ್ ಕಲಾ ಮಂದಿರ ನಾಪೋಕ್ಲು. ಒಂದೇ ಸೂರಿನಡಿಯಲ್ಲಿ ಡ್ಯಾನ್ಸ್, ಕರಾಟೆ, ಏರೋಬಿಕ್ಸ್, ಸ್ಲಿಮ್ ಕೇರ್ ಫಾರ್ ಲೇಡೀಸ್, ಡೇ ಬೇಬಿ ಕೇರ್, ಒಂದನೇ ತರಗತಿಯಿಂದ ಪಿಯುಸಿವರೆಗೆ ಟೀಚ್ಮೆಂಟ್ ಟ್ಯೂಷನ್ ಸೆಂಟರ್. ಅಡ್ಮಿಷನ್ ಮತ್ತು ತರಗತಿಗಳು ಪ್ರಾರಂಭವಾಗಿದೆ. ಅಲ್ಲದೆ ಪೂಜಾ ಬಸ್, ಸ್ಲೀಪರ್ ಕೋಚ್ ಮತ್ತು ಪಾರ್ಸಲ್ ಸರ್ವಿಸ್ ಕೂಡ ಲಭ್ಯ. ಸಂಪರ್ಕಿಸಿ ಚಾಮುಂಡಿ ಕಾಂಪ್ಲೆಕ್ಸ್, ಓಲ್ಡ್ ಡಿಸಿಸಿ ಬ್ಯಾಂಕ್ ಬಿಲ್ಡಿಂಗ್, ನಾಪೋಕ್ಲು. ಕಾಲ್ 9740701410 ಆರ್ 08272200770. ನೋಡ್ರಿ, ಈ ಸಲ ಅಡಿಕೆ ಕಾಳು ಮೆಣಸು ಫಸಲು ತುಂಬಾ ಚೆನ್ನಾಗಿದೆ, ಆದ್ರೆ ಕೊಯ್ಲು ಮಾಡೋಕೆ ಮರಹತ್ವವರು ಸಿಗ್ತಾನೆ ಇಲ್ಲ, ಏನ್ ಮಾಡೋದು? ಹೌದು, ಆದ್ರೆ ಈಗ ಅಲ್ಯೂಮಿನಿಯಂ ಏಣಿ ಮತ್ತು ಫೈಬರ್ ಏಣಿಗಳು ಪುತ್ತೂರಿನ SRK ಲ್ಯಾಡರ್ಸ್ ನಲ್ಲಿ ಸಿಗುತ್ತೆ. ಅಲ್ಲದೆ ಅಲ್ಲಿ ಕಾಳು ಮೆಣಸು ಕೂಡು ಬೇರೆ ಬಿಡಿಸುವ ಯಂತ್ರ, ಅಡಿಕೆ ಸಾಗಿಸುವ ಗಾಡಿ, ಮದ್ದು ಸಿಂಪಡಿಸುವ ದೋಟಿ, ಸ್ಪ್ರೇಯರ್, ಇನ್ನು ಬೇರೆ ಬೇರೆ ಉಪಕರಣಗಳು ಕೂಡ ಸಿಗುತ್ತೆ. ಹೌದಾ, ಹಾಗಾದ್ರೆ ಅದನ್ನೇ ತಗೊಳ್ಳೋಣ ಅಲ್ವಾ? ಆದ್ರೆ ಹೇಗೆ? 9444636304 ಈ ನಂಬರ್ ಗೆ ಕರೆ ಮಾಡಿದ್ರೆ ಸಾಕು. ವಿವರಗಳಿಗೆ www.srkladders.com. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇದೇ ಇರೋ ದಂಡ ಪಿಂಜ 23 ಚೆನ್ನಿಯಾಚಂದ ಆರಾಚ ವಿರಾಜಪೇಟೆ ಕೊಡವ ಸಮಾಜದ ನರ್ತೋಕ ತೀರ್ಮಾನ ಮಾಡಿ ತಿಂಜ ನಾಪೋಕ್ಲು ಅಜ್ಜಟಿರ ಶಂಭು ಪಳಂಗಪ್ಪ ರಾಣಿ ದಂಪತಿರ ಮೋವ ವಿಕ್ರಮ್ ಉತ್ತಪ್ಪ ಪಿಂಜ ಕೆ ಬೊಯ್ಕೇರಿ ಗ್ರಾಮತ್ರ ಅಮುನಿ ಚಂಡ ಪೌತಿ ರವಿ ರಾಣಿ ದಂಪತಿರ ಮೋವ ನೀತು ನೀಲಮ್ಮ ಇಂಗಡ ಮಂಗಲ ಕಾರ್ಬಾರ್ನ ಕೋವಿಡ್ ಕಾರಣತ್ನುಂಡು ಮಿಂಜಕ್ ತೆರಕೊಂಜಿ April 16 ಪಿಂಜ 17 ವಿರಾಜಪೇಟೆ ಕೊಡವ ಸಮಾಜತ್ಲೆ ನರ್ತೋಕ ತೀರ್ಮಾನ ಮಾಡಿತು. ಮನೆಕಾರ ಬಿಂದು ಚಂಗಾದ್ಯ ಸೀನೆ ತಂಗ ಆಹ್ವಾನಿ ತಂಗೆಲ್ಲ ಈ ಬದಲಾವಣೆನ ಅರ್ಜಿತ ಸಾಕರ ತರನುಂದು ದಂಡು ಕಡೆಕಾರ ಕಟ್ಟಂಡಿತ. ಅರುಣ್ ಸ್ಟೋರ್ ಮಡಿಕೇರಿ, ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ ಬುಕ್ಗಳು, ಪಠ್ಯ ಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ, ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 08274298705, ಮೊಬೈಲ್ 9972218440 ಅಥವಾ 9448448744. ಕೇಳುಗರಿ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕೊಡವ ಭಾಷೆಯನ್ನ 3ನೇ ಭಾಷೆಯಾಗಿ ಅಳವಡಿಸುವ ನಿಟ್ಟಿನಲ್ಲಿ ಹಾಗೂ ಕೊಡವ ಭಾಷೆಯನ್ನ ಉಳಿಸಿ ಬೆಳೆಸಲು ಮಕ್ಕಳಿಗೆ ಕೊಡವ ಭಾಷೆಯಲ್ಲಿ ವಿದ್ಯಾಭ್ಯಾಸ ಕಲಿಯಲು ಪಾಠಪುಸ್ತಕವನ್ನು ತಯಾರಿಸಿದೆ. ಈಗಾಗಲೇ ಅಪ್ಪಚ್ಚಕವಿ ವಿದ್ಯಾಲಯದಲ್ಲಿ ಶಿಕ್ಷಕರಿಗೆ ಕೊಡುವ ಪಾಠಪುಸ್ತಕದ ಬಗ್ಗೆ ತರಬೇತಿ ಕಾರ್ಯಾಗಾರವನ್ನು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ನೀಡಲಾಗಿದೆ. ಈ ಕಾರ್ಯಾಗಾರಕ್ಕೆ 20 ಶಾಲೆಯ ಶಿಕ್ಷಕರು ಸ್ವ ಇಚ್ಛೆಯಿಂದ ಕಲಿಸಲು ಮುಂದಾಗಿದ್ದಾರೆ. ಇನ್ನು ಕೊಡಗಿನಲ್ಲಿರುವ ಯಾವುದಾದರೂ ಶಾಲೆಗಳಲ್ಲಿ ಸ್ವ ಇಚ್ಛೆಯಿಂದ ಕಲಿಯಲು ವಿದ್ಯಾರ್ಥಿಗಳು, ಶಾಲೆಗಳು ಮುಂದಾದಲ್ಲಿ ಶಿಕ್ಷಕರಿಗೆ ಕಾರ್ಯಾಗಾರ ಮಾಡಿದ ವಿಡಿಯೋವನ್ನು ಹಾಗೂ ಪಠ್ಯಪುಸ್ತಕದ ಪ್ರತಿಯನ್ನು ಶಾಲೆಗೆ ನೀಡಲಾಗುವುದು. ಕೊಡವ ಭಾಷೆಯನ್ನು ಕಲಿತ ಮಕ್ಕಳಿಗೆ ಅಕಾಡೆಮಿ ವತಿಯಿಂದ ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯನ್ನು ಸಂಪರ್ಕಿಸಬಹುದು. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಕೇಳುಗರಿ, ಇಂದು ರಾತ್ರಿ 9:05 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ DS ನಾಗಭೂಷಣ ಅವರೊಂದಿಗೆ ಸಂದರ್ಶನವಿದೆ. 10:30 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಕಾಡಂಚಿನ ಊರಿನಲ್ಲಿ ಜಂಬಿಕುಳ್ಳಿ ಮತ್ತು ಪುಟ್ಟ ವಿಜಿ, ವಿಜಯಶ್ರೀ ಹಾಲಾಡಿಯವರ ಮಕ್ಕಳ ಕಥೆ. ಪ್ರಸ್ತುತಿ ಕೂಪದಿರ ಶಾರದ ನಂಜಪ್ಪ. ಪುಟಾಣಿಗಳೇ ಗಮನಿಸಿ, ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆಗೆ ಚಿಣ್ಣರ ಲೋಕದಲ್ಲಿ ಕಾಡಂಚಿನ ಊರಿನಲ್ಲಿ ಜಂಬಿಕುಳ್ಳಿ ಮತ್ತು ಪುಟ್ಟ ವಿಜಿ, ವಿಜಯಶ್ರೀ ಹಾಲಾಡಿಯವರ ಮಕ್ಕಳ ಕಥೆ ಪ್ರಸಾರಗೊಳ್ಳಲಿದೆ. ಕೇಳಿ ಕಾಡಂಚಿನ ಊರಿನಲ್ಲಿ ಜಂಬಿಕುಳ್ಳಿ ಮತ್ತು ಪುಟ್ಟ ವಿಜಿ, ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಮೆಚ್ಚಿನ ಚಿಣ್ಣರ ಲೋಕದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿರುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕುಗಳು, ಲೇಖನ, ಸವಿರುಚಿ, ನೀವು ಭೇಟಿ ನೀಡಿದ ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಶೇಷತೆ, ಅನುಭವಗಳನ್ನು ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಈ ತಿಂಗಳ 23ರೊಳಗೆ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571-201. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣ ಚಂಡ ಜಾಗೃತಿ ವಿಮಯ. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿರ ಮಕ್ಕಂದೂರು, ಕೆನಿಡುಗಣೆ, ಹೊದ್ದೂರು, ಮೂರ್ನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 13.24 ಕೋಟಿ ರೂಪಾಯಿ ವೆಚ್ಚತ್ರ ಬೋರಬೋರೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನವು ಗುದ್ದಲಿ ಪೂಜೆ ಮಾಡಿಚಿ. ಮಡಿಕೇರಿ ತಾಲೂಕರ ಮಕ್ಕಂದೂರು ಪಕ್ಕತ್ರ ಗ್ರಾಮೀಣ ರೋಡ್ ಕಾಮಗಾರಿಗೆ ಚಾಲನೆ ಕೊಡುತ್ತಿದ್ದ ತಕ್ಕಪರಂದಾವು ಗ್ರಾಮೀಣ ಅಭಿವೃದ್ಧಿ ಪಿನ್ನ ಪಂಚಾಯತ್ ರಾಜ್ ಸಚಿವಂಗಳಾದ ಕೆಎಸ್ ಈಶ್ವರಪ್ಪ ಅವು ಇಲಾಖೆಯಿಂದ ಕೊಡಗು ಜಿಲ್ಲೆಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಿ ತಿಂಜಿತು. ಆ ದಿಸೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯರ ಗ್ರಾಮೀಣ ರೋಡ್ ಸೇತುವೆ ಕೂಡ್ನನಕ್ಕೆ ಬೋರೆಬೋರೆ ಮೂಲ ಸೌಲಭ್ಯ ತರ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡಪ. ಇಕ್ಕಾಕಲೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿರ 48 ಗ್ರಾಮ ಪಂಚಾಯಿತಿಯಲ್ಲಿ 20 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೋರೆ ಬೋರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡುತ್ತಿತ್ತು. ಬಾಕಿ 28 ಗ್ರಾಮ ಪಂಚಾಯಿತಿಗೆ ಕುದ್ದು ಪೋಯಿತು. ಗುದ್ದಲಿ ಪೂಜೆ ಮಾಡಿತು. ಉದ್ಘಾಟನೆ ನೆರವೇರಿಸುವ ಅಂದು ಅವುಣಚಿ. ಜಿಲ್ಲಾಡಳಿತ ಕನ್ನಡ ಪಿನ ಸಂಸ್ಕೃತಿ ಇಲಾಖೆ ಈಂಡ ಆದ ನೆಲ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿನ ಐಂಡ ಫೋಟೋಕು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಪೂ ಹುಟ್ಟಿತು. ಗೌರವ ಕಾಟುವಂಡ ಮೂಲಕ ಸರಳ ಆಯಿತು ಕೈಚತು. ಈ ನೇರತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷಗಳಾದ ಎಸ್ಎನ್ ರಾಜಾರಾವ್ ಕೂಡ್ನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತು. ಜಿಲ್ಲಾಡಳಿತತ್ರ ಆದ ನೆಲೆ ಇದೇ 26 ಪೊಲಕ 9 ಗಂಟೆಗೆ ನಗರತ್ರ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬುಲು ಗಣರಾಜ್ಯೋತ್ಸವ ನಾಳಿನ ಕೈಪ. ಸಮಾಜ ಕಲ್ಯಾಣ ಪಿನ ಬಯತುಳು ವರ್ಗತ್ರ ಕಲ್ಯಾಣ ಇಲಾಖೆ ಪಿನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾದ ಕೋಟಾ ಶ್ರೀನಿವಾಸ ಪೂಜಾರಿಯವು ಬಾವುಟತನ ಪಾರಚಿಡುವ. ಈ ಕಾರ್ಯಕ್ರಮದ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್, ಶಾಸಕ ಕೆಜಿ ಬೋಪಯ್ಯ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಕೂಡ್ನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವುದುಂಡು. ನಿನಾಂದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾದ ಕೋಟ ಶ್ರೀನಿವಾಸ ಪೂಜಾರಿಯವು ಕೋವಿಡ್ 19 ಅಂಟು ಕಾಯಿಲೆನ ಪುಡ್ತಕೊಂಡು ಬಪ್ಪಂಡ ಸಂಬಂಧ ವಿಡಿಯೋ ಸಂವಾದ ನಡೆತುಚಿ. ಮಾಹಿತಿ ಪಡೆದಂಡು ತಕ್ಕ ಪರಂದಾವು ಜಿಲ್ಲೆಯಲ್ಲಿ ಕೈಂಜ 10 ದಿನ ತುಂಜ ಕೋವಿಡ್ ಪಾಸಿಟಿವಿಟಿ ರೇಟ್ ಏರಾಯಂಡುಂಡು. ಎಲ್ಲ ಹಂತತ್ರ ಅಧಿಕಾರಿಯ ಕರ್ತವ್ಯ ಪ್ರಜ್ಞೆಯಿಂದ ಕಾರ್ಯನಿಸೊಂಡು ಕೂಟಕ್ಕೆ ಹೋಮ್ ಐಸೋಲೇಷನ್ ಉಳ್ಳೆಂಗಕ್ಕೆ ವೈದ್ಯಕೀಯ ಕೋವಿಡ್ ಕಿಟ್ನ ಕೊಡಕೊಂಡು ಅನ್ನನೆ 18 ಬಯತರ ಎಲ್ಲ ಮಕ್ಕಕ್ಕೆ 3 ದಿನ ತರ ಉಳಲು ಕೋವಿಡ್ ಚೂದು ಮದ್ದನ ಕೊಡಪನಕ್ಕೆ ನೋಟಿಯೊಂಡು ಅವು ಸೂಚನೆ ಕೊಡುತ್ತದೆ. ದಂಡಾರ್ಥಿ 21 ಇರುವ ದಂಡನೆ ಸಾಲರ ಕೊಡಗು ಜಿಲ್ಲಾ ಆರೋಗ್ಯ ಪಿನ ಕುಟುಂಬ ಕಲ್ಯಾಣ ಇಲಾಖೆರ ಮಡಿಕೇರಿ ಎಎನ್ಎಂ ತರಬೇತಿ ಕೇಂದ್ರದ 24 ತಿಂಗತ್ರ ಅಳಿಯ ಮಹಿಳಾ ಆರೋಗ್ಯ ಸಹಾಯಕಿಯಡ ತರಬೇತಿರ ಆಯ್ಕೆ ಪಟ್ಟಿನ ಜಿಲ್ಲಾ ಆರೋಗ್ಯ ಪಿನ ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿರ ಸೂಚನಾ ಫಲಕದಲ್ಲಿ ಪ್ರಕಟಣೆ ಮಾಡಿತು. ಈ ಪಟ್ಟಿಯಲ್ಲಿ ಆಕ್ಷೇಪಣೆಯಿಂಜಲಿ ನಾಳೆ 5 ಗಂಟೆರ ಉಳಲು ಲಿಖಿತ ರೂಪದ ಅರ್ಜಿ ಕೊಡಕೊಂಡು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶವು ಅರಿಚಿಟ್ಟಿತು. കൊടുക് ജില്ല മടിക്കേരി താലൂക്കിൽ 146, വിരാജ്പേട്ട താലൂക്കിൽ 110, പിന്നെ സോമർപേട്ട താലൂക്കിൽ 71, ഒട്ട് 327 പുതിയ കോവിഡ് 19 പ്രകരണ കണ്ടുബന്ധിത്ത്. ഇക്ക ജില്ലയിൽ 1598 സക്രിയ പ്രകരണ, പിന്നെ കണ്ടെയ്ൻമെന്റ് വലയ 203 ഉണ്ട് എന്ന് ജില്ലാധികാരി കോവിഡ് സംബന്ധപ്പെട്ട മാഹിതി തന്നിട്ട്. ഇല്ലേക്ക് ബൈട്ടേത്ര സുദ്ദി സമാചാര തന്നിട്ട്.